ಪ್ರಮುಖ ಪಾತ್ರವನ್ನು ವಹಿಸಿದಂತವು. ಮತ್ತೆ ಕನಕದಾಸರು ರಾಮಧಾನ್ಯ ಚರಿತ್ರೆ ಅಂತಾನೆ ಬರೆದು ಬಿಟ್ಟಿದ್ದಾರೆ ಒಂದು ರಾಗಿ ಮಹತ್ವ ತಿಳಿಸೋ ಬಗ್ಗೆ. ಈ ಒಂದು ಆಹಾರ ಧಾನ್ಯಗಳು ನಮ್ಮ ಪುರಾತನ ಕಾಲದಿಂದಲೂ ಬಂದಂತ ಆಹಾರಗಳು. ಈ ಸಿರಿಧಾನ್ಯಗಳು ಮುಖ್ಯವಾಗಿ ಈಗಾಗಲೇ ಹೇಳಿದಂಗೆ ಹುಲ್ಲಿನ ಜಾತಿಗೆ ಸೇರಿದಂತ ಅಂತ ಹೇಳಿದ್ವಿ. ಇಂಗ್ಲಿಷ್ ನಲ್ಲಿ ಇವಕ್ಕೆ ಮಿಲ್ಲೆಟ್ಸ್ ಅಂತ ಕರೀತಾರೆ, ಅಂದ್ರೆ ಮಿಲಿಯನ್ ಸೀಡ್ಸ್ ಇನ್ ಎ ಕಾಬ್ ಅಂತ. ಅಂದ್ರೆ ಒಂದು ಕಾಳಿನಿಂದ ಸಾವಿರ ಕಾಳನ್ನು ಹುಟ್ಟಿಸಬಲ್ಲಂತ ಸಾಮರ್ಥ್ಯ ಇರುವಂತ ಬೆಳೆಗಳಂತ. ಹಾಗೆ ಇವಕ್ಕೆ ಮೊದಲಿಂದಲೂ ಕರೆದಂತ ಹೆಸರಂತಂದ್ರೆ ಒರಟು ಧಾನ್ಯ ಅಂತ, ಒರಟು ಧಾನ್ಯ ಕೋರ್ ಸೀರಿಯಲ್ಸ್ ಅಂತ. ಅಂದ್ರೆ ಇದರಿಂದ ಮಾಡಿದಂತ ಪದಾರ್ಥಗಳು ಸ್ವಲ್ಪ ಒರಟೊರಟಾಗಿರ್ತವೆ ಅಂತ. ಆದ್ರೆ ನಾವು ಇವತ್ತಿನ ಒಂದು ಪರಿಸ್ಥಿತಿಗೆ ಹೊಂದ್ಕೊಂಡು ಹೇಳಬೇಕಂದ್ರೆ ಈ ಒರಟು ಧಾನ್ಯಗಳಂದ್ರೆ ಒರಟೊರಟಾಗಿ ಬೆಳೀತಾವೆ ಅಂತಂದ್ರೆ ಎಂತ ಪರಿಸ್ಥಿತಿಯಲ್ಲೂ ಎದ್ದು ಬಂದು ಬೆಳೆಯುವಂತ ಬೆಳೆಗಳಂತ ನಾವು ಹೇಳಬಹುದು. ಜೊತೆಗೆ ನಾರಿನಂಶ ಜಾಸ್ತಿ ಇರುತ್ತೆ ಈ ಧಾನ್ಯಗಳಲ್ಲಿ. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಇತ್ತೀಚೆಗೆ ಇವಕ್ಕೆ ಸಿರಿಧಾನ್ಯ ಅಂತ ನಾವು ಕರಿತಾ ಇದ್ದೀವಿ. ಮೊದಲೆಲ್ಲ ತೃಣಧಾನ್ಯ ಆಯ್ತು, ಒರಟು ಧಾನ್ಯ ಆಯ್ತು, ಮತ್ತೆ ಕಿರುಧಾನ್ಯ ಅಂತ ಹೇಳ್ತೀವಿ. ಗಾತ್ರದಲ್ಲಿ ಚಿಕ್ಕದಾಗಿರೋ ಕಿರುಧಾನ್ಯ ಅಂತ ಹೇಳ್ತೀವಿ. ಇವತ್ತಿನ ದಿವಸದಲ್ಲಿ ನಾವು ಇದಕ್ಕೆ ಸಿರಿಧಾನ್ಯ ಅಂತ ಹೇಳ್ತಾ ಇದ್ದೀವಿ. ಈಗ ನಿಮ್ಗೆಲ್ಲರಿಗೂ ಗೊತ್ತಿದೆ 2018 ಇಸ್ವಿಯನ್ನ ರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ಆಚರಿಸಿ ಆ ಒಂದು ಸಂದರ್ಭದಲ್ಲಿ ಈ ಒರಟು ಧಾನ್ಯಗಳಿಗೆ ನಾವು ಸಿರಿಧಾನ್ಯ ಅಂತ ನವನಾಮಕರಣ ಮಾಡಿದ್ವಿ ಅಂತ ಹೇಳ್ಬೋದು. ಹಾಗೆ ಈಗ ಸಿರಿಧಾನ್ಯಗಳು ಯಾವುವು ಬಂದೇ ಬರುತ್ತೆ. ಈ ಸಿರಿಧಾನ್ಯಗಳಲ್ಲಿ 9 ಸಿರಿಧಾನ್ಯಗಳು ಇವೆ, ಬೆಳೆಗಳ ಸಮೂಹ ಅದೊಂದು. ಅದರಲ್ಲಿ ರಾಗಿ, ಹಾರ್ಕ, ನವಣೆ, ಸಾಮೆ, ಬರಗು, ಕೊರ್ಲೆ, ಊದ್ಲು, ಸಜ್ಜೆ ಮತ್ತು ಜೋಳ. ಈಗ ಎಲ್ಲರಿಗೂ ಗೊತ್ತಿದ್ದಂಗೆ ಸಜ್ಜೆ, ಜೋಳ, ನಮ್ಮ ರಾಗಿ ಇವು ಹೆಚ್ಚಾಗಿ ಎಲ್ಲಾ ಕಡೆ ಬೆಳೆಯುವಂತದ್ದು ಮತ್ತೆ ಎಲ್ಲಾ ಕಡೆ ಪ್ರಚಲಿತವಾಗಿ ಇದ್ದಂತದಂತ ಹೇಳಬಹುದು. ಸೊ ಅದಕ್ಕೆ ಇವಕ್ಕೆ ಏನಂತ ಹೇಳ್ತಾರೆ, ಮೇಜರ್ ಮಿಲೆಟ್ಸ್ ಅಂತ ಹೇಳ್ತಾರೆ. ಅಂದ್ರೆ ಕಿರುಧಾನ್ಯಗಳಲ್ಲೇ ಹಿರಿಧಾನ್ಯಗಳು, ಹಿರಿಯ ಉತ್ಪಾದನಾ ಸಾಮರ್ಥ್ಯವನ್ನು ನೋಡಿದಾಗ ಇವಕ್ಕೆ ಮೇಜರ್ ಸೀರಿಯಲ್ಸ್ ಅಂತ ಹೇಳ್ತೀವಿ. ಹಾಗೆ ಉಳಿದಂತೆ ಈಗ ಹಾರ್ಕ, ನವಣೆ, ಸಾಮೆ, ಬರಗು, ಕೊರ್ಲೆ, ಉದ್ಲು ಇವಕ್ಕೆಲ್ಲ ಏನಂತ ನಾವು ಮೈನರ್ ಮಿಲೆಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ಕಿರುಧಾನ್ಯಗಳಿಗೆ ಸ್ವಲ್ಪ ಕಡಿಮೆ ಬಳಕೆಯಲ್ಲಿರುವಂತ ಕಡಿಮೆ ಪ್ರದೇಶದಲ್ಲಿ ಬೆಳೆಯುವಂತ ಧಾನ್ಯಗಳಂತ ಹೇಳಬಹುದು. ಹೀಗಾಗಿ ಇವನ್ನ ಸಿರಿಧಾನ್ಯ ಅಂದ್ರೇನು ಮತ್ತು ಅವುಗಳಲ್ಲಿ ವಿಧಗಳು ಇವು ಅಂತ ನಾವು ತಿಳಿಸಬಹುದು. ಈ ಸಿರಿಧಾನ್ಯಗಳನ್ನ ನಮ್ಮ ದೇಶದಲ್ಲಿ ಕರ್ನಾಟಕ, ಆಂಧ್ರಪ್ರದೇಶ, ತಮಿಳ್ನಾಡು, ಒರಿಸ್ಸಾ, ಛತ್ತೀಸ್ಗಢ, ಜಾರ್ಖಂಡ್, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಗುಜರಾತ್, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳೀತಾರೆ. ನಮ್ಮ ಕರ್ನಾಟಕ ಕೂಡ ಒಂದು ಮುಂಚೂಣಿಯಲ್ಲಿದೆ ಅಂತ ಹೇಳಬಹುದು. ಅಂದ್ರೆ ಇವು ಮಳೆಯಾಶ್ರಿತ ಬೆಳೆಗಳನ್ನಾಗಿ ನಾವು ಹೆಚ್ಚಾಗಿ ಬೆಳೆಯುವಂತ ಕಡಿಮೆ ಫಲವತ್ತಾಗಿರುವಂತಹ ಜಮೀನಿನಲ್ಲಿ ನಾವು ಬೆಳಿತೀವಿ. ಇನ್ನು ಮುಖ್ಯವಾಗಿ ಈ ಸಿರಿಧಾನ್ಯಗಳ ವೈಶಿಷ್ಟ್ಯತೆ ಏನು ಅಂತೀರಿ? ಈಗ ನೋಡಿ, ಸಿರಿಧಾನ್ಯಗಳಂದ್ರೆ ನಾ ಈಗಾಗಲೇ ಹೇಳಿದ ಸಾಂಪ್ರದಾಯಿಕ ಬೆಳೆ ಪದ್ಧತಿಯಲ್ಲಿ ಹೆಚ್ಚಾಗಿ ಬೆಳಕೆಯಲ್ಲಿದ್ದಂತ ಆಹಾರಗಳು, ಮತ್ತೆ ಸ್ಥಳೀಯವಾಗಿ ತಯಾರಿಸುವಂತ ಆಹಾರಗಳಲ್ಲಿ ವೈವಿಧ್ಯತೆಯನ್ನು ಕೊಡುವಂತದ್ದು, ಮತ್ತೆ ಆಹಾರ ಭದ್ರತೆಯನ್ನು ಒದಗಿಸುವಂತ ಬೆಳೆಗಳಿವು. ಮತ್ತೆ ಮುಖ್ಯವಾಗಿ ಇದರದ್ದು ಬೇಸಾಯ ಕ್ರಮಗಳನ್ನು ನೋಡಿದಾಗ ಕಡಿಮೆ ಫಲವತ್ತತೆ ಭೂಮಿಯಲ್ಲಿ ಬೆಳೆಯುವಂತದ್ದು, ಮತ್ತೆ ಅಲ್ಪಾವಧಿ ಬೆಳೆ, ಮುಖ್ಯವಾಗಿ ಅಲ್ಪಾವಧಿ ಬೆಳೆ ಅಂದ್ರೆ ಕಡಿಮೆ ಅವಧಿಯಲ್ಲಿ ಬರುವಂತಹ ಬೆಳೆ, ಮಳೆಯಾಶ್ರಿತ ಪ್ರದೇಶಕ್ಕೆ ಸೂಕ್ತವಾದಂತ ಬೆಳೆ, ಮತ್ತೆ ಈ ಬರ ಸಹಿಷ್ಣುತೆ ಇರುವಂತ ಬೆಳೆಗಳು, ಇನ್ನೊಂದೇನೆಂದ್ರೆ ಹವಾಮಾನ ವೈಪರೀತ್ಯಕ್ಕೆ ಹೊಂದಿಕೊಂಡು ಬೆಳೆಯುವಂತ ಬೆಳೆಗಳು. ಈಗ ಮುಖ್ಯವಾಗಿ ನಾವು ನೋಡಿದ್ರೆ ಭತ್ತ ಮತ್ತೆ ಗೋಧಿ ವಾತಾವರಣಕ್ಕೆ ಏನು ಸ್ವಲ್ಪ ಹೆಚ್ಚು ಏರುಪೇರಾದ್ರೆ, ಈಗ ನಾವು ವಾತಾವರಣದಲ್ಲಿ ಹವಾಮಾನ ವೈಪರೀತ್ಯ ನೋಡ್ತಾ ಇದ್ದೀವಿ, ಹೆಚ್ಚು ಬಿಸಿಲು, ಮಳೆ, ಚಳಿ, ಯಾವುದಕ್ಕೂ ನಾವು ಎಲ್ಲದಕ್ಕೂ ನಾವು ಹೊಂದ್ಕೊಂಡು ಬೆಳೆಯುವಂತ ಬೆಳೆಗಳಿವು. ಹಾಗಾಗಿ ಇನ್ನೇನು ಇನ್ನೊಂದು 2 ಡಿಗ್ರಿ ಟೆಂಪರೇಚರ್ ಏನಾದ್ರು ಹೆಚ್ಚಿಗೆ ಆದ್ರೆ ನಮ್ಗೆ ಈ ಗೋಧಿ ಆಗ್ಲಿ ಭತ್ತ ಆಗ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ ನಮ್ಮ ಸಿರಿಧಾನ್ಯಗಳೊಂದು ವೈಶಿಷ್ಟ್ಯ ಧಾನ್ಯ ಅಂತ ಹೇಳಬಹುದು. ಮತ್ತೆ ಇನ್ನೊಂದು ಹೇಳಿದ್ರೆ ಇವಕ್ಕೆ ಕೀಟ ಮತ್ತು ರೋಗ ಅದನ್ನ ತಡ್ಕೊಳ್ಳುವಂತ ಶಕ್ತಿ, ನಿರೋಧಕ ಶಕ್ತಿ ಇರುವಂತ ಬೆಳೆಗಳಿವು. ಮತ್ತೆ ಉತ್ಪಾದನಾ ವೆಚ್ಚ ಕಡಿಮೆ, ಅಂದ್ರೆ ಇವಕ್ಕೇನು ಹೆಚ್ಚಿನ ಗೊಬ್ಬರದ ಅಬ್ಬರ ಇಲ್ಲ, ಫಲವತ್ತಾದ ಭೂಮಿ ಬೇಕಿಲ್ಲ, ನೀರಿನ ಅವಶ್ಯಕತೆ ಇಲ್ಲ, ಮತ್ತೆ ಕೀಟ ರೋಗ ಕಡಿಮೆ. ಹೀಗಾಗಿ ನಮ್ಗೆ ಏನಾಗುತ್ತೆ, ಉತ್ಪಾದನಾ ವೆಚ್ಚ ಕಡಿಮೆ ಆಗ್ತದೆ, ಮತ್ತೆ ಒಳ್ಳೆ ಉತ್ತಮ ಇಳುವರಿ ಕೊಡುವಲ್ಲಂತ ಪರಿಸರ ಸ್ನೇಹಿ ಬೆಳೆಗಳು. ಇದರಲ್ಲಿ ಕೂಡ ಸಾಕಷ್ಟು ಇತ್ತೀಚೆಗೆ ಹೊಸ ಹೊಸ ತಳಿಗಳನ್ನು ಕಂಡುಹಿಡಿದಿದ್ದಾರೆ, ಹಾಗಾಗಿ ಇಳುವರಿ ಕೂಡ ಚೆನ್ನಾಗಿ ಬರುವಂತ ತಳಿಗಳಿವೆ. ಮತ್ತೆ ಇನ್ನೂ ಪ್ರಮುಖವಾಗಿ ಅಂತ ಹೇಳಿದ್ರೆ ಇವು ಸತ್ವಯುತ ಆಹಾರಗಳು, ಮತ್ತೆ ಗಾತ್ರದಲ್ಲಿ ಏನ ಕಿರಿದಾದ್ರೂ ಸಹಿತ ಇದು ಪೋಷಣಾ ಮೌಲ್ಯದಲ್ಲಿ ಹಿರಿಯದಂತ ಹೇಳಬಹುದು. ಇವತ್ತಿನ ನಮ್ಮ ಜೀವನ ಶೈಲಿ ಬದಲಾವಣೆಗಳಿಂದ ಬರುವಂತಹ ಅನೇಕ ಕಾಯಿಲೆಗಳಿಗೆ ಇದೊಂದು ಸೂಕ್ತ ಆಹಾರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನು ಮುಖ್ಯವಾಗಿ ಈ ಸಿರಿಧಾನ್ಯಗಳು ಪೌಷ್ಟಿಕ ಧಾನ್ಯಗಳು ಅಂತ ಹೇಳಬಹುದು. ಈ ಸಿರಿಧಾನ್ಯಗಳಲ್ಲಿರುವಂತಹ ಪೋಷಕಾಂಶಗಳ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಈಗ ಈ ಸಿರಿಧಾನ್ಯಗಳಲ್ಲಿ ನಾವು ಈ ಮತ್ತೆ ಗೋಧಿ ಮತ್ತೆ ಅಕ್ಕಿಗೆ ಹೋಲಿಕೆ ಮಾಡಿದಾಗ ಇದರಲ್ಲಿ ನಾವು ಹೇಳಿದ್ರು ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಅಂಶ ಇದೆ, ಪ್ರಮುಖವಾಗಿ ನಾರಿನಂಶ ಇದೆ, ಮತ್ತೆ ಬಿ ಗುಂಪಿನ ಜೀವಸತ್ವಗಳು, ಅಗತ್ಯವಾಗಿ ಬೇಕಾಗುವಂತ ಅಮೈನೋ ಆಮ್ಲಗಳು, ಹಾಗೆ ಫೋಲಿಕ್ ಆಮ್ಲ ಮತ್ತೆ ಜೀವಸತ್ವ ಈ ಔಷಧಗಳು ಇದರಲ್ಲಿ ಹೆಚ್ಚಾಗಿದ್ದು ಇದು ಒಂದು ಪೌಷ್ಟಿಕ ಧಾನ್ಯ ಅಂತ ಹೇಳ್ಬೋದು. ಹಾಗೆ ಇದರಲ್ಲಿ ಸಿರಿಧಾನ್ಯಗಳಲ್ಲಿ ಈ ಸೂಕ್ಷ್ಮ ಪೋಷಕಾಂಶಗಳು ಅಂದ್ರೆ ಮಿನರಲ್ಸ್ ಅಂತ ಏನ್ ಹೇಳ್ತೇವೆ, ಲವಣಾಂಶಗಳು, ಕಬ್ಬಿಣಾಂಶ, ಮೆಗ್ನೀಷಿಯಂ, ತಾಮ್ರ, ರಂಜಕ, ಸತು, ಕ್ಯಾಲ್ಸಿಯಂ ಮತ್ತು ಪೊಟ್ಯಾಸಿಯಂ ಅಂಶ ಹೆಚ್ಚಿನ ಪ್ರಮಾಣದಲ್ಲಿದೆ. ಆದ್ರಿಂದ ನಾವು ಇವತ್ತು ಏನ್ ಹೇಳ್ತಾ ಇದ್ದೇವೆ, ಈ ಧಾನ್ಯಗಳಿಗೆ ನ್ಯೂಟ್ರಿ ಸೀರಿಯಲ್ಸ್ ಅಂತ ಹೇಳ್ತೇವೆ, ಅಂದ್ರೆ ಸಿರಿಧಾನ್ಯಗಳು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಇವಕ್ಕೆ ನಾವು ಸೂಪರ್ ಫುಡ್ಸ್ ಅಂದ್ರೆ ಉತ್ಕೃಷ್ಟ ಆಹಾರಗಳು ಅಥವಾ ವಿಸ್ಮಯ ಧಾನ್ಯಗಳು, ಮಿರಾಕಲ್ ಸೀರಿಯಲ್ಸ್ ಅಂತ ಹೇಳ್ತಾ ಇದ್ದೇವೆ. ಯಾಕಂದ್ರೆ ಅದರಿಂದ ಪೌಷ್ಟಿಕತೆ ದೃಷ್ಟಿಯಿಂದ ನಾವು ಈ ಒಂದು ಧಾನ್ಯಗಳಿಗೆ ನ್ಯೂಟ್ರಿ ಸೀರಿಯಲ್ಸ್ ಅಂತ ನಾವು ಕರಿತಾ ಇದ್ದೇವೆ. ಪವಾಡ ಧಾನ್ಯಗಳು ಅಂತ ಹೇಳಬಹುದು. ಮತ್ತೆ ಮುಖ್ಯವಾಗಿ ಇದರಲ್ಲಿ ಇನ್ನೂ ಒಂದು ಹೇಳ್ಬೇಕಂದ್ರೆ ಇದರಲ್ಲಿ ಗ್ಲೂಟಿನ್ ಮುಕ್ತ ಧಾನ್ಯಗಳು ಅಂದ್ರೆ ಈಗ ಗೋಧಿಯನ್ನು ಹೆಚ್ಚಾಗಿ ಬಳಸೋರಂತವ್ರಿಗೆ ಗ್ಲೂಟಿನ್ ಅಂಶ ಇರೋದ್ರಿಂದ ಸಿಲಿಯಾಕ್ ಪ್ರಾಬ್ಲಮ್ ಅಂತ ಬರೋ ಸಾಧ್ಯತೆ ಇದೆ. ಸೊ ಆದರೆ ಅಂತವರಿಗೆ ಇದು ಒಂದು ಗ್ಲೂಟಿನ್ ಮುಕ್ತ ಧಾನ್ಯಗಳು. ಮತ್ತೆ ಇನ್ನೊಂದೇನಂದ್ರೆ ಇದು ಒಂದು ಕಾಲದಲ್ಲಿ ಏನಾದ್ರೂ ನಮ್ಮ ಬಡವರ ಆಹಾರ ಅಂತ ಎಲ್ಲರೂ ಇದಕ್ಕೊಂದು ಹಣೆ ಪಟ್ಟ ಕೊಟ್ಟಿದ್ರು. ಆದ್ರೆ ಇವತ್ತಿನ ದಿವಸದಲ್ಲಿ ಇವು ಸೂಪರ್ ಫುಡ್ಸ್ ಆಗಿ ಶ್ರೀಮಂತರ ಆಹಾರ ಆಗಿ ಪರಿವರ್ತನೆ ಆಗಿದೆ. ಕಾರಣ ಇಷ್ಟೇ, ಇತ್ತೀಚಿನ ದಿನಗಳಲ್ಲಿ ಈಗ ಮಧುಮೇಹ, ಹೃದಯ ರೋಗ, ಕರಳುಬೇನೆ ಮತ್ತು ಬೊಜ್ಜು ಮತ್ತೆ ಟೆನ್ಷನ್ಸ್ ಇತ್ಯಾದಿ ಹಲವಾರು ಕಾಯಿಲೆಗಳನ್ನು ಏನು ಇದೆ ಅಲ್ಲ ಅವುಗಳನ್ನು ನಿರ್ವಹಣೆ ಮಾಡೋದ್ರಲ್ಲಿ ಈ ಧಾನ್ಯಗಳ ಪಾತ್ರ ಬಹಳ ಮಹತ್ವದ್ದಾಗಿದೆ. ಈ ಎಷ್ಟೆಲ್ಲಾ ಪೌಷ್ಟಿಕಾಂಶತೆ ಇದ್ದೂ ಸಹಿತ ಇದು ಹೆಚ್ಚಿನ ಬಳಕೆ ಬರೀ ಬೆಳೆಯುವಂತ ಪ್ರದೇಶಕ್ಕೆ ಸೂಕ್ತವಾಗಿತ್ತು. ಅಲ್ಲಿಯೂ ಕೂಡ ಇತ್ತೀಚಿನ ಒಂದು ಬೇರೆ ಬೇರೆ ಪ್ರಚಾರದ ರೀತಿ ಇರ್ಬೋದು ಅಥವಾ ಜೀವನ ಶೈಲಿ ಬದಲಾವಣೆ ಇರ್ಬೋದು ಅಥವಾ ಅವರ ಒಂದು ಆರ್ಥಿಕ ಮಟ್ಟದ ಸುಧಾರಣೆಯಲ್ಲಿರ್ಬೋದು, ಅವರು ಕೂಡ ಈ ಒಂದು ಸಿರಿಧಾನ್ಯಗಳನ್ನ ಬಳಕೆ ಬಿಟ್ಟು ಬೇರೆ ಧಾನ್ಯಗಳನ್ನ ಬಳಕೆ ಮಾಡ್ತಾ ಇದ್ರು. ಆದ್ರೆ ಈ ಸಿರಿಧಾನ್ಯ ಬಳಕೆ ಮಾಡೋದ್ರಿಂದ ಅವುಗಳನ್ನ ಸಿದ್ಧಾಹಾರ ಉತ್ಪನ್ನಗಳನ್ನ ಅಭಿವೃದ್ಧಿಗೊಳಿಸಿ ನಾವೇನಾದ್ರೂ ಜನಪ್ರಿಯ ಗೊಳಿಸೋದ್ರಿಂದ ಇದ್ರ ಬಳಕೆ ಹೆಚ್ಚಿಸಿದ್ರೆ ಒಂದ್ ರೀತಿಯಿಂದ ನಮ್ಮ ರೈತರಿಗೆ ಆದಾಯ ಹೆಚ್ಚಾಗುತ್ತೆ, ಇನ್ನೊಂದ್ ಕಡೆ ನಮಗೆ ಪೋಷಣ ಸುಭದ್ರ ಸಿಗತ್ತೆ. ಅಂದ್ರೆ ಆರೋಗ್ಯದ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣವಾದ ಧಾನ್ಯಗಳು. ಇನ್ನೊಂದ್ ಹೇಳ್ಬೇಕಂದ್ರೆ ಈ ಸಿರಿಧಾನ್ಯಗಳು ನಾವು ಡ್ಯುಯಲ್ ಪರ್ಪಸ್ ಅಂತ ಹೇಳ್ತೇವೆ, ಫುಡ್ಗೂ ಇರ್ಬೋದು ಮತ್ತೆ ಫಾಡರ್ಗೂ ಇರ್ಬೋದು. ಅಂದ್ರೆ ಮೇವು ಆಹಾರಕ್ಕಾಗಿಯೂ ಸಹಿ ಮತ್ತೆ ಮೇವಿಗಾಗೂ ಸಹಿ. ಇನ್ನೂ ಒಂದ್ ಹೇಳ್ಬೇಕು ಅಂತ ಹೇಳಿದ್ರೆ ಇದು ಫುಡ್ ಫಾರ್ ಕನ್ಸ್ಯೂಮರ್ಸ್, ಕಲ್ಟಿವೇಟರ್ಸ್ ಮತ್ತೆ ಎನ್ವಿರಾನ್ಮೆಂಟ್, ಅಂದ್ರೆ ಪರಿಸರ ಸ್ನೇಹಿ ಬೆಳೆಗಳು. ಮುಖ್ಯವಾಗಿ ನಮ್ಮ ಆರೋಗ್ಯ ರಕ್ಷಣೆಯಲ್ಲಿ ಈ ಸಿರಿಧಾನ್ಯಗಳ ಪಾತ್ರ ಎಂತಹದ್ದು ಅಂತೀರಿ? ಮುಖ್ಯವಾಗಿ ಸಿರಿಧಾನ್ಯಗಳಲ್ಲಿ ನಾವು ಹೆಚ್ಚಾಗಿ ಹೇಳಬೇಕಂದ್ರೆ ಒಂದು 10-15% ನಾರಿನಂಶ ಇರುವಂತಹ ಆಹಾರಗಳು. ಈ ನಾರಿನಂಶ ಈ ಒಂದು ಸಣ್ಣ ಕರುಳಿನ ಕ್ರಿಯೆಗೆ ತುಂಬಾ ಸಹಕರಿಸುತ್ತದೆ. ಮತ್ತೆ ಇಲ್ಲಿ ಮಲಬದ್ಧತೆ ಇರುವಂತವ್ರಿಗೆ ಅಂದ್ರೆ ಮಲವಿಸರ್ಜನೆ ಸಮಸ್ಯೆ ಆದಂತವ್ರಿಗೆ ಸಿರಿಧಾನ್ಯ ಒಂದು ಪೂರಕ ಆಹಾರ ಅಂತ ಹೇಳ್ಬೋದು. ಮತ್ತೆ ಮೂಲವ್ಯಾಧಿ ಬರದಂತೆ ಇದು ಒಂದು ತಡೆಗಟ್ಟಲಿಕ್ಕೆ ಸಹಕಾರಿ. ಈ ಸಿರಿಧಾನ್ಯಗಳಲ್ಲಿ ಐಸೋಫ್ಲೇವನ್ಸ್, ಲಿಗ್ನಿನ್ ಅಂತ ಒಂದು ಸಸ್ಯಜನ್ಯ ಚೋದಕಗಳಿವೆ. ಇವು ದೈಹಿಕ ಮತ್ತು ಮಾನಸಿಕ ತೊಂದರೆ ವಿರುದ್ಧ ರಕ್ಷಣೆಯನ್ನು ಕೊಡುತ್ತವೆ. ಮತ್ತೆ ಇನ್ನೊಂದೇನಂದ್ರೆ ಸಿರಿಧಾನ್ಯದಲ್ಲಿ ಸಂರಕ್ಷಕ ಪೋಷಕಾಂಶಗಳಂತ ಹೇಳ್ತೀವಿ, ಅದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಅದು ಉದ್ದೀಪನಗೊಳಿಸಲು ಹೆಚ್ಚಿಸುತ್ತದೆ. ಈಗ ನಾವೆಲ್ಲ ಕೊರೋನಾ ಟೈಮಲ್ಲಿ ನೋಡಿದ್ವಿ, ರೋಗ ನಿರೋಧಕ ಶಕ್ತಿ ವೃದ್ಧಿ ಮಾಡಲಿಕ್ಕೆ ನಮಗೆ ತಾಮ್ರ ಬೇಕು, ಜಿಂಕ್ ಬೇಕು, ವಿಟಮಿನ್ ಸಿ ಬೇಕು, ಈ ತರ ಎಲ್ಲ ನಾವು ಕೇಳಿಬಿಟ್ವಿ. ಸೊ ಹಾಗಾಗಿ ಇದರಲ್ಲಿ ಹೆಚ್ಚಿನ ತಾಮ್ರ ಇದೆ, ಕ್ಯಾಲ್ಸಿಯಂ ಇದೆ, ಪೊಟ್ಯಾಸಿಯಂ, ಮೆಗ್ನೀಷಿಯಂ, ಕಬ್ಬಿಣಾಂಶ ಇದೆಲ್ಲ ಇರೋದ್ರಿಂದ ಇದು ಒಂದು ನಮ್ಮ ಆಹಾರಕ್ಕೆ ರೋಗ ನಿರೋಧಕ ವೃದ್ಧಿ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಮತ್ತೆ ಇದನ್ನ ನಿಯಮಿತವಾಗಿ ನಾವು ಸೇವನೆ ಮಾಡೋದ್ರಿಂದ ಈ ಸೋಂಕು ರೋಗಗಳ ವಿರುದ್ಧ ರಕ್ಷಣೆ ಕೊಡುವಂಥದ್ದು. ಮತ್ತೆ ಪ್ರಮುಖವಾಗಿ ಹೇಳಬೇಕಂದ್ರೆ ನಿಧಾನವಾಗಿ ಜೀರ್ಣವಾಗಿ ಹೀರಲ್ಪಡುವಂತ ಮತ್ತು ಹಂತ ಹಂತವಾಗಿ ಶಕ್ತಿಯನ್ನು ಬಿಡುಗಡೆ ಮಾಡುವಂತ ಗುಣ ಇದರಲ್ಲಿದೆ. ಅಂದ್ರೆ ಅದರಲ್ಲಿರುವಂತಹ ಶರ್ಕರ ಪಿಷ್ಟದ ಒಂದು ವೈಶಿಷ್ಟ್ಯತೆ. ಈ ಕಾರಣಕ್ಕೆ ಇದು ಮಧುಮೇಹದವರಿಗೆ ತುಂಬಾ ಉಪಯುಕ್ತ ಅಂತ ಹೇಳ್ಬೋದು. ಅಂದ್ರೆ ಮಧುಮೇಹದಲ್ಲಿ ಮುಖ್ಯವಾಗಿ ಸಕ್ಕರೆ ಬಿಡುಗಡೆ ನಿಧಾನವಾಗಿ ಆಗುವಂತ ಆಹಾರಗಳನ್ನು ತೆಗೆದುಕೊಳ್ಬೇಕು. ಅದಕ್ಕೆ ನಾವು ಇನ್ನೊಂದು ಹೇಳ್ತೀವಿ, ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಈ ಗ್ಲೈಸಿಮಿಕ್ ಇಂಡೆಕ್ಸ್ ಸೂಚ್ಯಾಂಕ ಕೂಡ ಈ ಸಿರಿಧಾನ್ಯಗಳಲ್ಲಿ ಕಡಿಮೆ ಇರೋದ್ರಿಂದ ಇವು ಮಧುಮೇಹ ರೋಗಿಗಳಿಗೆ ಉತ್ತಮ ಆಹಾರ ಅಂತ ಹೇಳ್ಬೋದು. ಜೊತೆಗೆ ಇವು ಶ್ರಮ ಜೀವಿಗಳ ಆಹಾರ ಅಂತಲೂ ಹೇಳಬಹುದು. ಬೇಗ ಜೀರ್ಣ ಆಗಲ್ಲ, ಬೇಗ ಹಸಿವಾಗಲ್ಲ, ಹಸಿವನ್ನು ಹಿಂಗಿಸುವ ಸಾಮರ್ಥ್ಯ ಇರುವಂತ ಆಹಾರಗಳು. ಅದಕ್ಕೆ ನೋಡಿ, ಈಗ ಬೆಳಿಗ್ಗೆ ನಾವೇನಾದ್ರು ಒಂದು ಉಪ್ಪಿಟ್ಟು ಅಥವಾ ಪುಲಾವ್ ಇದನ್ನ ತಿಂದೋದಂತವರೆಗೂ, ಎರಡು ರಾಗಿ ಮುದ್ದೆ ತಿಂದೋದಂತವರೆಗೂ ತುಂಬಾ ವ್ಯತ್ಯಾಸ ಇದೆ. ರಾಗಿ ಮುದ್ದೆ ತಿಂದೋದಂತವ್ರಿಗೆ ನಿಧಾನವಾಗಿ ಜೀರ್ಣ ಆಗೋದ್ರಿಂದ ಅವ್ರಿಗೆ ಬೇಗನೆ ಹಸಿವ ಆಗೋದಿಲ್ಲ, ಸುಸ್ತಾಗಲ್ಲ, ಅವರು ಅವರ ಕೆಲಸದ ಸಾಮರ್ಥ್ಯವನ್ನು ಹೆಚ್ಚಿಸ್ಕೋಬಹುದು. ಆದ್ರೆ ಇದೇ ಅಕ್ಕಿಯಿಂದ ತಯಾರಿಸಿದಂತ ಆಹಾರಗಳನ್ನ ನಾವು ದೋಸೆ ಇಡ್ಲಿ ಬೇಗ ಜೀರ್ಣ ಆಗೋದ್ರಿಂದ ನಮಗೆ ಬೇಗ ಹಸಿವಿನ ಅನುಭವ ಆಗ್ತದೆ. ಯಾವಾಗ ನಮಗೆ ಹೆಚ್ಚು ಹಸಿವಿನ ಅನುಭವ ಆಗುತ್ತೆ ಅವಾಗ ನಾವು ಹೆಚ್ಚು ಆಹಾರ ತೆಗೆದುಕೊಳ್ತೀವಿ. ಇದು ಬೊಜ್ಜುಳ್ಳವರಿಗೂ ಒಂದು ಸಮಸ್ಯೆ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನ ಮುಖ್ಯವಾಗಿ ಈ ಸಿರಿಧಾನ್ಯಗಳಲ್ಲಿ ಇಷ್ಟೆಲ್ಲಾ ವೈಶಿಷ್ಟ್ಯಗಳಿದ್ರೂ ಕೂಡ ಈ ಸಿರಿಧಾನ್ಯಗಳ ಬಳಕೆ ಕಡಿಮೆ ಆಗೋದಕ್ಕೆ ಏನ್ ಕಾರಣ ಅಂತೀರಿ? ಸಿರಿಧಾನ್ಯಗಳಲ್ಲಿ ಮುಖ್ಯವಾಗಿ ಈ ಬಳಕೆ ಕಡಿಮೆ ಆಗಲಿಕ್ಕೆ ಕಾರಣ ಅಂತ ಹೇಳಿದ್ರೆ, ಮೊದಲನೇದಾಗಿ ಪಡಿತರ ಚೀಟಿ ವ್ಯವಸ್ಥೆಯಲ್ಲಿ ಅಕ್ಕಿ ಮತ್ತೆ ಗೋಧಿಯನ್ನ ಕೊಡೋದಕ್ಕೆ ಪ್ರಾರಂಭವಾದ ನಂತರ ಈ ಸಿರಿಧಾನ್ಯಗಳ ಬಳಕೆ ಕಡಿಮೆ ಆಯ್ತಂತ ಹೇಳ್ಬೋದು. ಎರಡನೇದಾಗಿ ಈ ಸಿರಿಧಾನ್ಯಗಳಲ್ಲಿ ರಾಗಿ, ಜೋಳ, ಸಜ್ಜೆ ಇವು ಮೂರನ್ನ ನಾವು ನೇರವಾಗಿ ಹಿಟ್ಟನ್ನು ಮಾಡ್ಕೊಳ್ಬಹುದು. ಆದ್ರೆ ಉಳಿದಂತ ನಾನೇನು ಕಿರುಧಾನ್ಯಗಳಲ್ಲಿ ಮೈನರ್ ಮಿಲೆಟ್ಸ್ ಅಂತ ಹೇಳಿದ್ನಲ್ಲ, ನವಣೆ, ಸಾಮೆ, ಬರಗು, ಹಾರ್ಕ, ಊದ್ಲು, ಇವನ್ನಗಳನ್ನ ನಾವು ಅಕ್ಕಿಯಾಗಿ ಮಾರ್ಪಡಿಸ್ಬೇಕಂದ್ರೆ ಭತ್ತದಿಂದ ಹೇಗೆ ಅಕ್ಕಿ ಮಾಡ್ತೇವೋ ಅದೇ ತರ ಇದಕ್ಕೆ ಮೇಲಿನ ಒಂದು ಸಿಪ್ಪೆ ಇರೋದನ್ನ ನಾವು ತೆಗೆದು ಅಕ್ಕಿ ರೂಪದಲ್ಲಿ ಮಾಡಬೇಕು. ಇದನ್ನ ಮಾಡೋದಂತ ಶ್ರಮದಾಯಕ. ಮೊದಲಿನಿಂದಲೂ ಇದನ್ನ ನಾವು ಕುಟ್ಟಿ ಬೀಸಿ ಮಾಡುವಂತ ಪ್ರಕ್ರಿಯೆ ಇತ್ತು. ಇತ್ತೀಚೆಗೆ ಇದೆಲ್ಲ ಶ್ರಮದಾಯಕ ಆಗಿರೋದ್ರಿಂದ ಇದನ್ನ ಬಳಕೆ ಮಾಡಲಿಕ್ಕೆ ಆಗ್ಲಿಲ್ಲ. ಮತ್ತೆ ಇದಕ್ಕೆ ಸೂಕ್ತವಾದಂತ ಒಂದು ಮಷಿನರಿಗಳು, ಯಾಂತ್ರೀಕರಣ ಬೇಗನೆ ಆಗ್ಲಿಲ್ಲ. ಮೂರನೇದಾಗಿ ಇದರಲ್ಲಿ ಹೆಚ್ಚು ಹೆಚ್ಚು ಇಳುವರಿ ಕೊಡುವಂತ ತಳಿಗಳನ್ನ ಅಭಿವೃದ್ಧಿ ಆಗ್ಲೇ ಇಲ್ಲ. ಮತ್ತೆ ಈಗ ನೀರಾವರಿ ಪದ್ಧತಿಗೆ ಯಾವಾಗ ನಾವು ಹೆಚ್ಚು ಗಮನ ಹರಿಸಿದ್ವೋ ಆವಾಗ ಖುಷ್ಕಿ ಪ್ರದೇಶದಲ್ಲಿ ಬೆಳೆಯುವಂತ ಆಹಾರಗಳ ಪದ್ಧತಿಗೆ ಇವು ಅದರಿಂದ ಕೈಬಿಟ್ಟೋದು ಅಂತ ಹೇಳಬಹುದು. ಮತ್ತೆ ಜೊತೆಗೆ ಇದರದ್ದು ಇಳುವರಿ ಕಡಿಮೆ, ಬೇಡಿಕೆ ಕಡಿಮೆ ಇತ್ತು, ಇದರ ಒಂದು ಪೋಷಣಾ ಮಹತ್ವ ಇದೆ, ಅದರದ್ದು ಪ್ರಚಾರ ಆಗದೆ ಇರೋದಂತೂ, ಸೂಕ್ತ ಮಾರುಕಟ್ಟೆ ಸಿಗದೆ ಇರೋದು, ಇವೆಲ್ಲ ಈ ಒಂದು ಸಿರಿಧಾನ್ಯಗಳು ಬೆಳೆಗಾರರಿಂದ ಬಿಟ್ಟು ಹೋಗ್ಲಿಕ್ಕೆ ಕಾರಣ ಆಯ್ತು ಅಂತ ಹೇಳಬಹುದು. ಇನ್ನ ಈ ಸಿರಿಧಾನ್ಯಗಳಲ್ಲಿ ಯಾವ್ಯಾವ ಪೌಷ್ಟಿಕಾಂಶಗಳು ಇದಾವೆ ಅಂತೀರಿ? ಈ ಸಿರಿಧಾನ್ಯಗಳಲ್ಲಿ ಕೆಲವೊಂದು ಕಾಯಿಲೆಗಳಿಗೆ ಸೂಕ್ತ ಆಹಾರ ಅಂತ ಹೇಳಿದೆಲ್ಲ, ಅದರಲ್ಲಿ ಮುಖ್ಯವಾಗಿ ಈ ಸಸ್ಯಜನ್ಯ ರಾಸಾಯನಿಕಗಳು ಮತ್ತು ಔಷಧೀಯ ಪೋಷಕಾಂಶಗಳ ಇದರಲ್ಲಿ ಪಾಲಿಫಿನಾಲ್ಸ್ ಅಂತ ಇದೆ. ಇದು ನಮಗೆ ಮುಖ್ಯವಾಗಿ ಕ್ಯಾನ್ಸರ್ ಕಾರಕ ಉತ್ಪಾದನೆಯನ್ನು ತಡೆಯೊಡೆಯುವಂಥದ್ದು, ಮತ್ತೆ ಜೀವಕೋಶಗಳಲ್ಲಿ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಸಹಕಾರಿ, ಹಾಗೆ ಸೂಕ್ಷ್ಮ ಜೀವಿಗಳ ವಿರುದ್ಧ ಹೋರಾಡುವಂತಹ ಶಕ್ತಿ, ಅಂದ್ರೆ ಇಮ್ಯುನಿಟಿ ಪವರ್ ಅನ್ನು ಹೆಚ್ಚಿಗೆ ಮಾಡುವಂಥದ್ದು, ಮತ್ತೆ ಉತ್ಕರ್ಷಣ ವಿರುದ್ಧ ರಕ್ಷಣೆ ನೀಡುವ ಮೂಲಕ ನಮ್ಮ ಹೃದಯ ರೋಗಗಳಿಗೆ ಇದು ಒಂದು ರಾಮಬಾಣ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ಫೈಟೋಸ್ಟಿರಾಲ್ಸ್ ಅಂತ ಹೇಳ್ತೀವಿ, ಇದು ನಿಮ್ಗೆಲ್ಲ ಗೊತ್ತಿದ್ದಂಗೆ ದೇಹದಲ್ಲಿ ಇಲ್ಲಿ ಕೊಲೆಸ್ಟ್ರಾಲ್ ಉತ್ಪತ್ತಿಯನ್ನು ತಡೆಯುವಂಥದ್ದು. ಯಾವಾಗ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗುತ್ತೆ ಆಗ ನಮ್ಗೆ ಹೃದಯ ಸಂಬಂಧಿತ ಕಾಯಿಲೆಗಳು ಬರುವಂತಹ ಸಾಧ್ಯತೆ ಜಾಸ್ತಿ. ಇನ್ನೊಂದು ಸಪೋನಿನ್ಸ್ ಅಂತ ಹೇಳ್ತೀವಿ, ಅದು ಕೂಡ ಈ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣನ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತದೆ. ಮತ್ತೆ ಹಾಗೆ ಇದರಲ್ಲಿರುವಂತಹ ಫೈಟೋ ಈಸ್ಟ್ರೋಜನ್ಗಳು, ಇತ್ತೀಚೆಗೆ ನಾವು ಸ್ತನ ಕ್ಯಾನ್ಸರ್ ತುಂಬಾ ಕೇಳ್ತಾ ಇದ್ದೀವಿ. ಸೊ ಸ್ತನ ಕ್ಯಾನ್ಸರ್ ಉಂಟಾಗದಂತೆ ತಡೆಯಲಿಕ್ಕೆ ಸಹಾಯ ಮಾಡೋದ್ರ ಜೊತೆಗೆ ಈ ಚೋದಕ ಸ್ರವಿಕೆಗಳ ವ್ಯತ್ಯಯದಿಂದ ತಲೆದೂರುವಂತ ದೈಹಿಕ ಮತ್ತು ಮಾನಸಿಕ ತೊಂದರೆಗಳ ವಿರುದ್ಧ ರಕ್ಷಣೆ ಇಡುವಂತದ್ದು ಈ ಫೈಟೋ ಈಸ್ಟ್ರೋಜನ್ಗಳು. ಮತ್ತೆ ಇದರಲ್ಲಿ ಫೈಟಿಕ್ ಆಮ್ಲ ಇದೆ. ಈ ಫೈಟಿಕ್ ಆಮ್ಲ ಏನ್ ಮಾಡುತ್ತಂದ್ರೆ ಉತ್ಕರ್ಷಣೆ ವಿರುದ್ಧ ರಕ್ಷಣೆ ನೀಡುವುದರ ಮೂಲಕ ಜೀವಕೋಶಗಳನ್ನು ರಕ್ಷಿಸುತ್ತದೆ. ಅಂದ್ರೆ ನಾವೇನು ಅಕಾಲಿಕ ಮುಪ್ಪಾಗಿರ್ಬೋದು ಮತ್ತೆ ಈ ಕ್ಯಾನ್ಸರ್ ಬರುವಂತಹ ಸಾಧ್ಯತೆಗಳನ್ನ ಇದು ಕಡಿಮೆ ಮಾಡುವಂತದ್ದು. ಇನ್ನೊಂದು ಪ್ರಮುಖವಾಗಿ ಈಗಾಗಲೇ ಹೇಳಿದಂಗೆ ನಾರಿನಂಶ. ಇದು ಮುಖ್ಯವಾಗಿ ನಾರಿನಂಶ ಏನಂದ್ರೆ ಜೀರ್ಣಕ್ರಿಯೆಯನ್ನು ನಿಧಾನವಾಗಿಗೊಳಿಸುವಂತದ್ದು, ಮತ್ತೆ ಜೀರ್ಣರಸದೊಂದಿಗೆ ಆಹಾರ ಸಂಪರ್ಕ ನಿಧಾನಗೊಳಿಸುತ್ತದೆ. ಅಂದ್ರೆ ಆಹಾರದಲ್ಲಿರುವಂತಹ ಪೋಷಕಾಂಶಗಳನ್ನ ದೇಹದಲ್ಲಿ ಚೆನ್ನಾಗಿ ಹೀರಿಕೊಳ್ಳಿಕ್ಕೆ ಸಹಾಯ ಮಾಡುವಂತದ್ದು. ಇನ್ನೊಂದು ರಕ್ತದಲ್ಲಿ ಸಕ್ಕರೆ ಅಂಶ ಕಡಿಮೆ ಮಾಡಿ ಮತ್ತೆ ಹತೋಟೆಯಲ್ಲಿ ಇಡ್ಲಿಕ್ಕೆ ಇವು ಸಹಕಾರಿ. ಅದೇ ರೀತಿಯಾಗಿ ಈ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಮಾಡಿ ನಮಗೆ ಆಹಾರವನ್ನು ಸೇವಿಸಿದಂತ ಸಂತೃಪ್ತ ಭಾವನೆ, ಅಂದ್ರೆ ನಮಗೆ ಏನು ಅಂದ್ರೆ ಹೊಟ್ಟೆ ತುಂಬಿದ ಅನುಭವ ಅನ್ನು ಕೊಡ್ಲಿಕ್ಕೆ ಈ ಒಂದು ನಾರಿನಂಶ ಸಹಕಾರಿ. ಮತ್ತೆ ಅದೇ ಆವಾಗಲೇ ಹೇಳಿದಂಗೆ ಮಲಬದ್ಧತೆ ಮತ್ತೆ ಮೂಲವ್ಯಾಧಿ ವಿರುದ್ಧ ರಕ್ಷಣೆ ನೀಡಲಿಕ್ಕೆ ಇದರಲ್ಲಿಂತ ಪ್ರಮುಖವಾಗಿಂತ ನಾರಿನಂಶ ಸಹಕಾರಿ ಅಂತ ಹೇಳಬಹುದು. ಅಂದ್ರೆ ಸಾಕಷ್ಟು ನಮಗೆ ಅನುಕೂಲವಾದಂತ ಅಂಶಗಳು, ಪೋಷಕಾಂಶಗಳು ಈ ಸಿರಿಧಾನ್ಯದಲ್ಲಿ ಇದಾವೆ. ಜೊತೆಗೆ ಈ ಪ್ರೋಟೀನ್ ಅಂಶ ಇದೆ, ಶರ್ಕರೆ ಪಿಷ್ಟ, ಕೊಬ್ಬು, ನಾರು, ಖನಿಜಾಂಶ, ಸುಣ್ಣ, ರಂಜಕ, ಕಬ್ಬಿಣಾಂಶ ಇವೆಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಇದೆ ಅಂತ ಹೇಳಬಹುದು. ಇನ್ನು ಮುಖ್ಯವಾಗಿ ಈ ವಿವಿಧ ರೀತಿಯ ಸಂಸ್ಕರಣೆ ಮತ್ತೆ ಮೌಲ್ಯವರ್ಧನೆಯ ತಂತ್ರಜ್ಞಾನ ಹೇಗಿದೆ ಈ ಒಂದು ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟ ಹಾಗೆ? ನಾನು ಈಗಾಗಲೇ ಹೇಳಿದಂಗೆ ಈ ಸಿರಿಧಾನ್ಯಗಳ ಸಂಸ್ಕರಣೆ ಪ್ರಮುಖವಾಗಿ ರಾಗಿ, ಜೋಳ, ಸಜ್ಜೆ ಬಿಟ್ಟರೆ ಉಳಿದಂತಹ ಧಾನ್ಯಗಳಿಗೆ ಹೊಟ್ಟು ಮತ್ತು ಸ್ವಲ್ಪ ಪ್ರಮಾಣದ ತವುಡು ತೆಗೆಯೋದು ಬಹಳ ಮಹತ್ವದ್ದು. ಅಂದ್ರೆ ಅಕ್ಕಿ ರೂಪವನ್ನ ತಂದ್ಕೊಡ್ಬೇಕು ಅದಕ್ಕೆ. ಸೊ ಪಾರಂಪರಿಕವಾಗಿ ನಾವೇನು ಹೊಟ್ಟು ಮತ್ತು ತೌಡು ತೆಗೆಯೋದು ಅವಶ್ಯಕವಾಗಿರೋದಂತು, ಇದನ್ನ ತೆಗೆಯೋದನ್ನ ಅವರು ಬೀಸೋ ಕಲ್ಲು ಮುಖಾಂತರ ಅಥವಾ ಕುಟ್ಟೋದ್ರ ಮುಖಾಂತರ ಮಾಡುವಂಥದ್ದು. ಆದ್ರೆ ಇದು ಒಂದು ಅತಿ ಶ್ರಮದಾಯಕ ಕೆಲಸ ಮತ್ತೆ ಮಂದಗತಿಯಲ್ಲಿ ಆಗುವಂಥದ್ದು, ಅಂದ್ರೆ ಜಾಸ್ತಿ ಸಮಯ ಬೇಕಾಗುವಂಥದ್ದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮಹತ್ವವನ್ನು ಪಡೆದಿದ್ದಕ್ಕಾಗಿ ಈ ಅಕ್ಕಿ ರೀತಿಯಲ್ಲಿ ಸಿರಿಧಾನ್ಯಗಳನ್ನ ಸಹ ಹೊಟ್ಟು ತೆಗೆಯುವಂತಹ ಹೊಸ ಹೊಸ ತಂತ್ರಜ್ಞಾನ ಸುಲಭವಾಗಿ ನಮಗೆಲ್ಲರಿಗೂ ಉಪಯೋಗಿಸಲಿಕ್ಕೆ ಸಾಧ್ಯವಿದೆ. ಅಂದ್ರೆ ಯಂತ್ರಗಳು ಬಂದಿದೆ ಮತ್ತೆ ಅದಕ್ಕೆ ನೀಡುವಂತಹ ತರಬೇತಿಗಳು ಕೂಡ ಇದೆ. ಇದನ್ನ ನಾವು ಬರೀ ಅಕ್ಕಿ ರೂಪದಲ್ಲೆಲ್ಲ ಇದನ್ನ ಅರಳು ಮಾಡ್ಕೋಬಹುದು, ಅಂದ್ರೆ ಅರಳು ಮಾಡ್ಕೋಬಹುದು. ನಾವು ಪಾಪ್ಕಾರ್ನ್ ಅಂತ ಹೆಂಗ್ ಹೇಳ್ತೀವಿ ಈಗ ಎಲ್ಲ ಪ್ರಚಲಿತ ಇರುತ್ತಾ, ಅದೇ ತರ ಈ ಎಲ್ಲಾ ಸಿರಿಧಾನ್ಯಗಳಿಂದ ನಾವು ಅರಳು ಮಾಡಬಹುದು. ಮತ್ತೆ ಹುದುಗು ಬರ್ಸೋದಂದ್ರೆ ಇಡ್ಲಿ ದೋಸೆಗೆ ಹುದುಗು ಬರ್ಸುವಂತೆ ಫರ್ಮೆಂಟೇಷನ್ ಅಂತ ಅದು ಮಾಡಬಹುದು. ಮತ್ತೆ ಮಾಲ್ಟ್ ತಯಾರಿಸಬಹುದು, ಅಂದ್ರೆ ಮೊಳಕೆ ಕಟ್ಟಿ ಅದನ್ನ ಹುರಿದು ಪುಡಿ ಮಾಡುವಂತದ್ದು ಸರಿ ಮಾಡಬಹುದು, ಸರಿ ಮಾಡ್ಲಿಕ್ಕೆ. ಮತ್ತೆ ಹುರಿಯೋದು, ನಾರ್ಮಲ್ ಹುರಿದ್ ಬಿಟ್ಟು ಪುಡಿ ಮಾಡುವಂತದ್ದು, ಈ ರೀತಿ ಮಾಡೋದು. ಮತ್ತೆ ಇದನ್ನ ಇತರೆ ಧಾನ್ಯದೊಳಗೆ ಮಿಶ್ರಣ ಮಾಡುವಂತದ್ದು, ಅಂದ್ರೆ ಈ ಸಿರಿಧಾನ್ಯಗಳನ್ನ ಬೇರೆ ಬೇರೆ ಧಾನ್ಯಗಳ ಜೊತೆಗೆ, ಅಂದ್ರೆ ಈ ಸೋಯಾಬೀನ್ ಇರ್ಬೋದು, ವಿವಿಧ ಬೇಳೆಕಾಳುಗಳಿರ್ಬೋದು, ಅದ್ರ ಜೊತೆ ಈ ಚಿಯಾ ಇರ್ಬೋದು, ಆಮೇಲೆ ಗ್ರೇನ್ ಎಂಬರ ಅಂತ ಇರ್ಬೋದು, ಸೊ ಇದ್ರ ಜೊತೆಗಳನ್ನ ಸೇರಿಸಿ ಮಿಶ್ರಣ ಮಾಡಿ ಅವುಗಳನ್ನು ಪುಡಿಯನ್ನು ತಯಾರಿಸೋದು. ಇದ್ರ ಜೊತೆಗೆ ಬಳಕೆಗೆ ಸಿದ್ಧವಾಗಿರುವಂತಹ ಆಹಾರಗಳು, ಈ ದೋಸಾ ಮಿಕ್ಸ್ ಅಂತ ಹೇಳ್ತೀವಿ, ಪಾಯಸ ಮಿಕ್ಸ್ ಆ ತರದ್ದು, ಮತ್ತೆ ಸೇವಿಸಲು ಸಿದ್ಧವಾಗಿರುವಂತಹ ಆಹಾರಗಳು, ಕುರ್ಕುರೆ ಅಂತ ಹೇಳ್ತೀವಲ್ಲ, ಈ ಕುರ್ಕುರೆಗಳನ್ನ ನಾವು ಸಿರಿಧಾನ್ಯಗಳಿಂದ ಕೂಡ ಮಾಡಬಹುದು, ಆ ತರದ ಆಹಾರಗಳನ್ನ ತಯಾರು ಮಾಡಬಹುದು. ಅಂದ್ರೆ ಸಿದ್ಧ ಆಹಾರಗಳು, ಅಂದ್ರೆ ಪ್ಯಾಕ್ಡ್ ಫುಡ್ಸ್, ಪ್ಯಾಕ್ಡ್ ಫುಡ್ ರೆಡಿ ಟು ಈಟ್ ಅಂತ ಹೇಳ್ತೀವಿ, ಅದು ಕೂಡ ತಿನ್ನೋದಕ್ಕೆ ಸಿದ್ಧವಾಗಿರುವಂತಹ ಆಹಾರಗಳನ್ನ ಬಳಕೆ ಮಾಡಬಹುದು. ಇನ್ನು ಮುಖ್ಯವಾಗಿ ಈ ಸಿರಿಧಾನ್ಯಗಳನ್ನ ನಾವು ಯಾವ್ಯಾವ ರೀತಿ ಬಳಕೆ ಮಾಡ್ಕೋಬಹುದು ಅಂತೀರಿ? ಈ ಸಿರಿಧಾನ್ಯಗಳನ್ನ ನಾವು ಜೋಳ, ರಾಗಿ, ಸಜ್ಜೆನ ಹಿಟ್ಟಿನ ರೂಪದಲ್ಲಿ ಡೈರೆಕ್ಟ್ ಆಗಿ ಬರೋದ್ರಿಂದ ಅದನ್ನ ಬಳಕೆ ಮಾಡ್ಕೊಳ್ಬಹುದು. ಉಳಿದಂತೆ ಈ ಬೇರೆ ಸಿರಿಧಾನ್ಯಗಳನ್ನ, ಒಣೆ ಸಾಮೆ ಎಲ್ಲ ಹೇಳಿದ್ದೆಲ್ಲ, ಅವುಗಳನ್ನ ಅಕ್ಕಿ ಮಾಡಿಬಿಟ್ಟು ಅಕ್ಕಿಯಿಂದ ತಯಾರಿಸಿದ ಯಾವುದೇ ಪದಾರ್ಥಗಳನ್ನ ನಾವು ಸಿರಿಧಾನ್ಯಗಳಿಂದ ತಯಾರು ಮಾಡ್ಕೋಬಹುದು. ಒಂದು ಇದು ಸಂಸ್ಕರಣ ವಿಧಾನ ಅಂದ್ರೆ ಪಾಲಿಶ್ ಮಾಡೋದಿರ್ಬೋದು, ಹೊಟ್ಟು ತೆಗೆಯೋದು, ಮೊಳಕೆ ಬರ್ಸೋದು ಅವಾಗ ಹೇಳಿದಂಗೆ, ಅರಳು ಮಾಡೋದು, ಉದ್ದು ಕಳಿಸೋದು, ಹುರಿಯೋದು, ಮತ್ತೆ ಸಿದ್ಧವಾದ ಆಹಾರ ತಯಾರು ಮಾಡೋದು. ಅಂದ್ರೆ ಇದಕ್ಕೆ ವೈವಿಧ್ಯಮಯವಾಗಿ ಈಗ ನಾವು ಅಕ್ಕಿಯಿಂದ ನೋಡ್ತೇವಲ್ಲ ಅವಲಕ್ಕಿ, ಅದೇ ತರ ಎಲ್ಲಾ ಸಿರಿಧಾನ್ಯಗಳಿಂದ ಅವಲಕ್ಕಿ ಮಾಡ್ಕೊಳ್ಬಹುದು. ಮತ್ತೆ ಅರಳು ಮಾಡ್ಕೊಳ್ಬಹುದು, ರವೆ ಮಾಡ್ಕೋಬಹುದು, ಇಡ್ಲಿ ರವೆ, ಪಾಲಿಶ್ ಕಾಳುಗಳನ್ನು ಮಾಡ್ಕೋಬಹುದು, ಹಿಟ್ಟು ಮಾಡಬಹುದು, ಮತ್ತೆ ಶಾವ್ಗೆ ಕೂಡ ಮಾಡ್ಕೋಬಹುದು, ದೋಸೆ, ಬ್ರೆಡ್, ಬಿಸ್ಕತ್ತು, ಹಪ್ಪಳ, ಸಂಡಿಗೆ, ಹಲವಾರು ವಿಧಾನಗಳನ್ನ ಕೂಡ ನಾವು ಹಲ್ವಾ ಕರಿದ ಪದಾರ್ಥಗಳನ್ನ ಈ ಸಿರಿಧಾನ್ಯಗಳಿಂದ ಮಾಡ್ಕೊಳ್ಬಹುದು. ದಿನನಿತ್ಯ ವೈವಿಧ್ಯಮಯವಾಗಿ ಮಾಡಬಹುದು, ಇದನ್ನ ಬಳಕೆ ಮಾಡ್ಕೋಬಹುದು. ಈಗ ಚಕ್ಲಿ, ದೋಸೆ, ಇಡ್ಲಿ, ರೊಟ್ಟಿ, ಪೊಂಗಲ್, ತಾಲಿಪಟ್ಟೆ ಏನಿರ್ತೀವಿ, ಮುದ್ದೆ, ಇವನ್ನೆಲ್ಲ ಸಿರಿಧಾನ್ಯದಿಂದ ಮಾಡಬಹುದು. ಈ ಸಿರಿಧಾನ್ಯಗಳಿಂದ ಪದಾರ್ಥಗಳನ್ನ ಮಾಡೋದಕ್ಕೆ ಗೃಹ ಬಳಕೆಗೆ ಮತ್ತೆ ಆದಾಯೋತ್ಪನ್ನ ಚಟುವಟಿಕೆಯಾಗಿ ನಾವು ಮಾಡ್ಕೊಳ್ಬಹುದು. ಅಂದ್ರೆ ನಮ್ಮ ಪಾರಂಪರಿಕ ತಿನಿಸುಗಳನ್ನು ಕೂಡ ತಯಾರು ಮಾಡ್ಕೋಬಹುದು, ಮಾಡ್ಕೊಳ್ಬಹುದು. ಮತ್ತೆ ಪಾಯಸ, ವಡೆ, ಹಪ್ಪಳ, ಸಂಡಿಗೆ ಎಲ್ಲಾನು ಇದರಲ್ಲಿ ಸಿರಿಧಾನ್ಯಗಳನ್ನು ಮಾಡ್ಕೊಳ್ಬಹುದು. ಇದಕ್ಕೂ ಕೂಡ ಏನಂತಂದ್ರೆ ನಮಗೆ ಹಿರಿಯರಲ್ಲಿ ಸಾಕಷ್ಟು ಇದ್ರ ಬಗ್ಗೆ ಕೌಶಲ್ಯ ಇದೆ, ಅದನ್ನ ಇವತ್ತಿನ ದಿವಸ ನಾವು ಬಳಕೆ ಮಾಡಿಕೊಂಡು ಮುನ್ನೆಲೆಗೆ ತರುವಂತಹ ಕೆಲಸಗಳನ್ನು ಕೂಡ ನಾವು ಮಾಡಬೇಕಾಗಿದೆ. ಪಾರಂಪರಿಕ ಜ್ಞಾನವನ್ನು ಇವತ್ತಿನ ದಿವಸ ನಾವೇನು ಬಳಕೆ ಮಾಡ್ಕೊಳ್ಬಹುದು. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಇವತ್ತಿನ ನಾವು ಜೀವನ ಶೈಲಿ ಆಧಾರಿತ ಏನ್ ಕಾಯಿಲೆಗಳನ್ನು ಅವ್ರು ಯಾರು ಅವರು ಅವ್ರಿಗೆ ಬಂದಿರಲಿಲ್ಲ, ಮತ್ತೆ ಅವರು ದೀರ್ಘಾಯುಷಗಳಾಗಿ ಬಾಳಿದ್ರು, ಅವರ ಆರೋಗ್ಯದ ಗುಟ್ಟು ಈ ಸಿರಿಧಾನ್ಯಗಳ ಬಳಕೆ ಅಂತಾನೆ ಹೇಳಬಹುದು. ಮತ್ತೆ ಅಷ್ಟೇ ಅಲ್ಲ, ಸಿರಿಧಾನ್ಯಗಳನ್ನ ತಯಾರಿಸುವಂತ ಆಹಾರ ಕ್ರಮಗಳು ಕೂಡ ಬಹಳ ಮಹತ್ವದ ಅಂತ ಹೇಳಬಹುದು. ಅವನ್ನು ಕೂಡ ನಾವಿವತ್ತು ಅದನ್ನ ಒಂದು ಡಾಕ್ಯುಮೆಂಟ್ ಮಾಡಿ ಅದನ್ನ ಇವ ಮುನ್ನೆಲೆಗೆ ತರುವಂತಹ ಕೆಲಸ ಆಗ್ಬೇಕಾಗಿದೆ. ಈಗ ಇನ್ನೊಂದು ಹೇಳ್ಬೇಕಂದ್ರೆ ಈಗ ಯಾವುದೇ ಒಂದು ಧಾನ್ಯಗಳಿಂದ ಪದಾರ್ಥಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಇದರಿಂದ ಶಿಶು ಆಹಾರ ಮಾಡಬಹುದು, ಮಕ್ಕಳ ಆಹಾರ, ಮತ್ತೆ ಆರೋಗ್ಯ ಮತ್ತು ಪಥ್ಯದ ಆಹಾರ, ಅಂದ್ರೆ ಈ ಡಯಾಬಿಟಿಸ್ ಫುಡ್ ಇರ್ಬೋದು, ಸ್ಪೋರ್ಟ್ಸ್ ಫುಡ್ ಇರ್ಬೋದು, ಅಥವಾ ಈಗ ಹೈ ಫೈಬರ್ ಡಯಟ್ ಅಂತ ಹೇಳ್ತಾರೆ, ಅಂದ್ರೆ ನಾರಿನಂಶ ಜಾಸ್ತಿ ಇರುವಂತವ್ರಿಗೆ ಬೊಜ್ಜುಳ್ಳೋರಿಗೆ ಬೇಕಾಗುವಂತಹ ಆಹಾರ ಇರ್ಬೋದು, ಶಕ್ತಿವರ್ಧಕ ಆಹಾರ, ಅಂದ್ರೆ ಯಾರಿಗೆ ಕೆಲವೊಬ್ಬರಿಗೆ ಈಗ ತೂಕ ಕಡಿಮೆ ಇರುತ್ತೆ ಅವ್ರಿಗೆ ತೂಕ ಹೆಚ್ಚಿಸ್ಕೊಳ್ಳೋಗಬೇಕಂತ ಶಕ್ತಿವರ್ಧಕ ಆಹಾರ ಇರ್ಬೋದು. ಮತ್ತೆ ದಿಢೀರ್ ಮಿಶ್ರಣ, ಅಂದ್ರೆ ಈಗ ದೋಸೆ ನೆನೆ ಇಟ್ಟು ಮಾಡುವಂತ ವ್ಯವಧಾನ ಯಾರಿಗಿಲ್ಲ, ಸಮಯದ ಅಭಾಯ, ಮತ್ತೆ ಹೆಚ್ಚು ಗೃಹಿಣಿಯರು ಕೆಲಸ ನಿಮಿತ್ತ ಹೊರಗಡೆ ಹೋಗೋದ್ರಿಂದ, ಮತ್ತೆ ಬೇರೆ ಬೇರೆ ಕಡೆ ಪ್ರಾಂತದಲ್ಲಿ ಕೆಲಸಗಳನ್ನು ಮಾಡುವಂತವ್ರಿಗೆ ಈ ದಿಢೀರ್ ಮಿಶ್ರಣಗಳು, ಪಾಸ್ತಾ ಅಂದ್ರೆ ನಾವು ಪರದೇಶದ ಆಹಾರ ತಿಂದರೂ ಕೂಡ ಅದರಲ್ಲಿ ನಮ್ಮ ಸಿರಿಧಾನ್ಯ ಬಳಕೆ ಮಾಡಿಕೊಂಡು ಮಾಡುವಂತ ಪಾಸ್ತಾಗಳನ್ನು ತಯಾರು ಮಾಡ್ಕೋಬಹುದು. ವಿಶೇಷ ಆಹಾರಗಳು ಮತ್ತೆ ಬೇಕರಿ, ಇವತ್ತು ಬೇಕರಿ ಇಲ್ಲದ ಜೀವನನ ಇಲ್ಲ ಅನ್ನೋ ಒಂದು ಮಟ್ಟಕ್ಕೆ ಬಂದ್ಬಿಟ್ಟಿದೀವಿ. ಸೊ ಆ ಬೇಕರಿ ಕೂಡ ನಾವು ಆರೋಗ್ಯಕರ ಬೇಕರಿ ಪದಾರ್ಥಗಳನ್ನಾಗಿ ಮಾಡ್ಕೊಳ್ಳಿಕ್ಕೆ ಈ ಸಿರಿಧಾನ್ಯನ ಬಳಕೆ ಮಾಡ್ಕೊಳ್ಬಹುದು. ಮತ್ತೆ ಸೇವಿಸಲು ಸಿದ್ಧವಿರುವಂತಹ ಆಹಾರಗಳಂತಂದ್ರೆ ರೆಡಿ ಟು ಈಟ್ ಫುಡ್ಸ್ ಅಂತ ಹೇಳ್ತೀವಿ, ಅದನ್ನು ಕೂಡ ಇದರಲ್ಲಿ ಮಾಡಬಹುದು. ಮತ್ತೆ ಬಿಸ್ಕತ್ತು, ಕೇಕು, ವಿಶೇಷ ಬನ್ನು, ರಸ್ಕ್ ಇತ್ಯಾದಿಗಳನ್ನ ನಾವು ಮಾಡ್ಕೋಬಹುದು. ಇನ್ನ ಈ ಬೇಕರಿನಲ್ಲಿ ಈ ಸಿರಿಧಾನ್ಯಗಳನ್ನ ಹೇಗೆ ಬಳಕೆ ಮಾಡ್ಕೋಬಹುದು ಅಂತೀರಿ? ಯಾವ್ಯಾವ ಪದಾರ್ಥಗಳನ್ನ ತಯಾರು ಮಾಡ್ಕೋಬಹುದು? ಸಿರಿಧಾನ್ಯಗಳನ್ನ ನಾವು ಬೇಕರಿ ಪದಾರ್ಥದಲ್ಲಿ ಮೈದಾಗೆ ಬದಲಾಗಿ ಬಳಕೆ ಮಾಡಬೇಕು. ಆಗ ಇದರಲ್ಲಿ ಕೆಲವೊಂದು ಏನು ಬೇಕರಿ ಅಲ್ಲಿ ಬಳಕೆ ಮಾಡುವಂತದ್ದು ಡಾಲ್ಡಾ ಅಂತ ಹೇಳ್ತೇವೆ ಅಂದ್ರೆ ಅದು ವನಸ್ಪತಿಗಳಿರ್ಬೋದು. ಮತ್ತೆ ಅಲ್ಲಿ ಮಾಡುವಂತ ಮೈದಾ ಹಿಟ್ಟಿನ ಬದಲಾಗಿ ಮತ್ತೆ ಇದರಲ್ಲಿ ಕೆಲವೊಂದು ಮಾರ್ಪಾಟುಗಳನ್ನು ಮಾಡಿಬಿಟ್ಟು ನಾವು ಇದನ್ನು ಬಿಸ್ಕೇತು, ಕೇಕು, ವಿಶೇಷ ಬನ್ನು, ರಸ್ಕ್ ಅನ್ನ ಶೇಕಡ 40% ವರೆಗೂ ನಾವು ಇದು ಸಿರಿಧಾನ್ಯ ಹಾಕಿ ಬಳಕೆ ಮಾಡ್ಕೊಳ್ಬಹುದು. ಇನ್ನು 100% ಮಾಡುವಂತ ತಾಂತ್ರಿಕತೆನೂ ಕೂಡ ಇವಾಗ ಬಂದಿದೆ. ಹೀಗೆ ಬಳಸೋದ್ರಿಂದ ಬೇಕರಿ ಪದಾರ್ಥವನ್ನು ಸುಲಭವಾಗಿ ಜೀರ್ಣವಾಗೋದಲ್ಲದೆ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಮತ್ತು ರಂಜಕ ಒದಗಿಸೋದ್ರ ಜೊತೆಗೆ ಶೇಖರಣಾ ಕಾಲ ಹೆಚ್ಚಿಸಿ ಬೆಲೆಯಲ್ಲಿ ಕೂಡ ನಾವು ಕಡಿಮೆ ಕೈಗೆಟುಕೋ ರೀತಿಯಲ್ಲಿ ಮಾಡಬಹುದು. ಈ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಬಿಸ್ಕತ್ಗಳನ್ನು ಮಾಡಿ ಅದನ್ನು ಕೂಡ ಉದ್ಯಮಿಗಳಿಗೆ ಅದನ್ನ ತಲುಪಿಸಿದ್ದಾರೆ. ಈ ಸಿರಿಧಾನ್ಯ ಬಳಕೆ ಮಾಡೋದ್ರಿಂದ ವೈದ್ಯಕೀಯವಾಗಿ ಏನು ನಮಗೆ ಬೇಕಾಗುವಂತ ಮೂರನೇ ಒಂದು ಭಾಗ ನಾರಿನಂಶನೂ ಕೂಡ ಈ ಸುಲಭವಾಗಿ ಬಿಸ್ಕೆಟ್ಗಳಲ್ಲಿ 5 ಬಿಸ್ಕೆಟ್ಟು ಅಥವಾ 2 ತುಣುಕು ಬ್ರೆಡ್ಡು ಅಥವಾ 1 ಕಪ್ ಕೇಕ್ನಿಂದ ನಾವು ಒದಗಿಸಬಹುದಾಗಿದೆ. ಮತ್ತೆ ಸಿರಿಧಾನ್ಯಗಳಲ್ಲಿ ನಾರಿನಂಶ ಹೆಚ್ಚಿರೋದ್ರಿಂದ ನೀರು ಹೀರಿಕೊಳ್ಳೋ ಪ್ರಮಾಣ ಜಾಸ್ತಿ ಇರೋದ್ರಿಂದ ಇಲ್ಲಿ ಕ್ಯಾಲೋರಿ ಪ್ರಮಾಣ ಕೂಡ ಕಡಿಮೆ ಆಗ್ತದೆ. ಮತ್ತೆ ಬೇಕರಿ ಪದಾರ್ಥಗಳಲ್ಲಿ ಒದಗಿಸುವಂತ ಗ್ಲೂಕೋಸ್ ಕಡಿಮೆ ಆಗುತ್ತೆ. ಮತ್ತೆ ಬೇಕರಿ ತಿನಿಸುಗಳಲ್ಲಿ ಬಳಸುವ ಘನಕೊಬ್ಬಿನ ಏನ ಅಂತ ಹೇಳ್ತೀವಿ ಅದು ಕೂಡ ಸ್ವಲ್ಪ ಕಡಿಮೆ ಆಗಿ ಕೊಲೆಸ್ಟ್ರಾಲ್ ಪ್ರಮಾಣನ ಕಡಿಮೆ ಮಾಡುತ್ತದೆ. ಸೊ ಹಾಗಾಗಿ ಅಗತ್ಯವಾದ ಲವಣಾಂಶ ಮತ್ತು ಕಬ್ಬಿಣಾಂಶ ರಕ್ತಹೀನತೆಗೆ ನಿಯಂತ್ರಣಕ್ಕಾಗಿ ಕೂಡ ಇದನ್ನ ಬಳಕೆ ಮಾಡಬಹುದಾಗಿದೆ. ಇನ್ನು ನಮ್ಮ ರೈತರು ಇದನ್ನ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ. ನಮ್ಮ ಈ ಕೃಷಿ ಇಲಾಖೆ ಕೂಡ ರೈತ ಸಿರಿ ಅಂತ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿ ಪ್ರೋತ್ಸಾಹ ಕೊಡ್ತಾ ಇದೆ. ಜೊತೆಗೆ ಅವರು ಕೆಲವೊಂದು ಸ್ವಸಹಾಯ ಸಂಘಗಳನ್ನು, ರೈತ ಉತ್ಪಾದಕ ಸಂಸ್ಥೆಗಳನ್ನು ಕೂಡ ಇವತ್ತು ಪ್ರಾರಂಭ ಮಾಡಿಕೊಂಡಿದ್ದಾರೆ. ಇವರು ಈ ಸಿರಿಧಾನ್ಯ ಆಧಾರಿತ ಉದ್ಯಮಗಳನ್ನ ಯಾವ ರೀತಿ ಮಾಡ್ಕೋಬಹುದು ಅಂತೀರಿ? ಈಗ ನೋಡಿ, ಈ ಸಿರಿಧಾನ್ಯನ ಅವರು ಮುಖ್ಯವಾಗಿ ರೈತರು ಸಿರಿಧಾನ್ಯಗಳನ್ನ ಬೆಳೆದು ಕಾಳುಗಳನ್ನು ಮಾರಾಟ ಮಾಡಿಬಿಡ್ತಾರೆ. ಅದರ ಬದಲಾಗಿ ಅವರು ಯೋಜನೆಗಳ ಮುಖಾಂತರ ಯಂತ್ರಗಳನ್ನು ಪರ್ಚೇಸ್ ಮಾಡಿಕೊಂಡು ಸ್ವತಃ ಒಂದು ಗಿರಣಿ ಅಂತ ಮಾಡ್ಕೊಂಡ್ಬಿಟ್ಟು ಅದನ್ನು ಸಿರಿಧಾನ್ಯಗಳನ್ನು ಅಕ್ಕಿ ಮಾಡಿಬಿಟ್ಟು ಮಾರಾಟ ಮಾಡಿದರೆ ಜಾಸ್ತಿ ಅವರಿಗೆ ಲಾಭಾಂಶ ಇದೆ. ಮತ್ತೆ ಈ ಸ್ವಸಹಾಯ ಸಂಘಗಳಲ್ಲಿ ಈ ಸಿರಿಧಾನ್ಯಗಳಿಂದ ತಯಾರಿ ಮಾಡಬಹುದಾದಂತ ಮಾಲ್ಟ್ ಇರ್ಬೋದು, ಚಕ್ಲಿ ಇರ್ಬೋದು, ಅಥವಾ ಡಯಾಬಿಟಿಸ್ ಮಿಕ್ಸ್ ಇರ್ಬೋದು, ಸ್ಪೋರ್ಟ್ಸ್ ಮಿಕ್ಸ್ ಇರ್ಬೋದು, ಮತ್ತೆ ಈ ಥರದ ಒಂದು ಧಾನ್ಯಗಳನ್ನು ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ಮಾರಾಟ ಮಾಡೋದ್ರಿಂದ ಅವರಿಗೆ ಹೆಚ್ಚಿನ ಒಂದು ಆದಾಯ ಉತ್ಪನ್ನ ಚಟುವಟಿಕೆ ಮಾಡಿಕೊಂಡು ಆದಾಯನ ಗಳಿಸ್ಬೋದು. ಮತ್ತೆ ಇದಕ್ಕೆ ಅವರು ಮುಖ್ಯವಾಗಿ ಇಲ್ಲಿ 4 M ಅಂತ ಹೇಳ್ತೀವಿ, ಮನಿ, ಮಷಿನರಿ, ಮಾರ್ಕೆಟ್, ಮ್ಯಾನ್ ಪವರ್. ಸೊ ಮ್ಯಾನ್ ಪವರ್ ಅಂದ್ರೆ ಈ ಸ್ವಸಹಾಯ ಸಂಘದವರು ಇರ್ತಾರೆ. ಮನಿ ಅಂತಂದ್ರೆ ದುಡ್ಡಿಗಾಗಿ ಈಗ ಸಾಕಷ್ಟು ಯೋಜನೆಗಳಿದೆ. ಈ 1 ಜಿಲ್ಲೆ 1 ಉತ್ಪನ್ನ ಯೋಜನೆ ಇರ್ಬೋದು, ಅಥವಾ MSME ಇರ್ಬೋದು, ಕೌಶಲ್ಯ ಅಭಿವೃದ್ಧಿ ಇದು ಇರ್ಬೋದು, ಸಾಕಷ್ಟು ಈಗ ನಬಾರ್ಡ್ ಇರ್ಬೋದು, ಹಾಗಾಗಿ ಅವರಿಗೆ ಸಾಕಷ್ಟು ಇಲ್ಲಿ ಹಣಕಾಸಿನ ಒಂದು ವ್ಯವಸ್ಥೆ ಕೂಡ ಇದೆ. ಇದಕ್ಕೆ ಬೇಕಾಗುವಂತ ಮಷಿನರಿಗಳನ್ನ ಅದ್ರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಸಾಕಷ್ಟು ಇಲಾಖೆಗಳಿದೆ, ಅದಕ್ಕೆ ತಂತ್ರಜ್ಞಾನ ಕೊಡ್ತಾರೆ. ಮತ್ತೆ ಮಾರುಕಟ್ಟೆನ ಅವರು ಪ್ರತಿಯೊಂದು ಪ್ರಾಡಕ್ಟ್ಗೂ ಒಂದೊಂದು ತರದ ಮಾರುಕಟ್ಟೆ ವ್ಯವಸ್ಥೆ ಮಾಡ್ಕೊಳ್ಬೇಕಾಗತ್ತೆ. ಉತ್ಪನ್ನಕ್ಕೂ ಒಂದೊಂದು ಮಾರುಕಟ್ಟೆ ವ್ಯವಸ್ಥೆ ಮಾಡಬೇಕು. ಎಲ್ಲದಕ್ಕೂ ನಾವು ಟಿವಿನೇ ಬೇಕು, ಅಡ್ವರ್ಟೈಸ್ಮೆಂಟ್ ಬೇಕು ಅಂತಾನೂ ಇಲ್ಲ. ಒಂದು ಏನೋ ಮೌತ್ ಟು ಮೌತ್ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡೋದಿರ್ಬೋದು, ಅಥವಾ ನಾವು ಅದನ್ನ ಯಾವ ರೀತಿಯಾಗಿ ಮಾರುಕಟ್ಟೆ ಮಾಡ್ತೀವಿ ಅನ್ನೋದನ್ನ ಯೋಚನೆ ನಮ್ಮ ವೈಯಕ್ತಿಕವಾಗಿರ್ತದೆ. ಆ ಒಂದು ಪದಾರ್ಥಕ್ಕೆ ಅನುಗುಣವಾಗಿರುತ್ತೆ. ಮತ್ತೆ ಅದು ಎಲ್ಲಿ ಯಾರಿಗೆ ಎಷ್ಟು ಪ್ರಮಾಣದಲ್ಲಿ ಬೇಕನ್ನೋದ್ರ ಮೇಲೆ ಪ್ಯಾಕೇಜಿಂಗ್ ಮೇಲೆ ಅವಲಂಬನೆ ಇರುತ್ತೆ. ಸೊ ಹೀಗಾಗಿ ಯಾವುದೇ ಒಂದು ಆಹಾರ ಪದಾರ್ಥಗಳನ್ನ ನಾವು ಸಿದ್ಧಪಡಿಸಿ ಮಾರಾಟ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಪ್ರಾಡಕ್ಟ್ ಅನ್ನ ಪದಾರ್ಥವನ್ನು ನಾವು ಸ್ಟ್ಯಾಂಡರ್ಡೈಸ್ ಮಾಡಬೇಕು, ಅದಕ್ಕೆ ಸೂಕ್ತವಾದಂತ ಪ್ಯಾಕೇಜಿಂಗ್ ಮಾಡಬೇಕು, ಲೇಬಲ್ ಇರಬೇಕು, ಮತ್ತೆ ಅದಕ್ಕೆ FSSAI ಲೈಸೆನ್ಸ್ ಇರಬೇಕು, ಮತ್ತೆ ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಮುಖ್ಯವಾಗಿ ಈ ಸಿರಿಧಾನ್ಯಗಳ ಮೌಲ್ಯವರ್ಧನೆ ತಂತ್ರಜ್ಞಾನ ಎಲ್ಲೆಲ್ಲಿ ಲಭ್ಯವಾಗುತ್ತೆ ಅಂತ? ಈಗ ಈ ಒಂದು ಸಿರಿಧಾನ್ಯಗಳ ಮೌಲ್ಯವರ್ಧನೆ ತಂತ್ರಜ್ಞಾನ ಮೊದಲು ಅವರಿಗೆ ವೈಯಕ್ತಿಕವಾಗಿರುವಂತಹ ಕೌಶಲ್ಯನೇ ಅವನು ಅದನ್ನ ಹೆಚ್ಚು ಒಂದು ಮುಂದುವರಿಸಿಕೊಂಡು ಹೋಗಿ ಅದನ್ನ ಒಂದು ಪದಾರ್ಥ ರೂಪಕ್ಕೆ ತಂದು ಮಾಡುವಂತ ಸಾಧ್ಯತೆ ಇದೆ. ಈಗ ನಮ್ಮ ಮನೆಯಲ್ಲಿ ಮೊದಲಿಂದ ಮಾಡುವಂತ ಪದಾರ್ಥ, ಅದನ್ನ ಸ್ಟ್ಯಾಂಡರ್ಡೈಸೇಷನ್ ಅಂತ ಹೇಳ್ತೀವಿ, ಅದನ್ನ ಪ್ರತಿ ಟೈಮಲ್ಲೂ ಒಂದೇ ರೀತಿ ಬರುವಂತ ಒಂದು ಸ್ಟ್ಯಾಂಡರ್ಡೈಸೇಷನ್ ಮಾಡಿಕೊಂಡು ಮಾರುಕಟ್ಟೆಗೆ ನಾವು ಬರಬಹುದು. ಒಂದು ಇನ್ನೊಂದು, ಈ ಒಂದು ತಂತ್ರಜ್ಞಾನ ಹೇಳಿಕೊಡೋದಕ್ಕೆ ತಿಳಿಸ್ಕೊಡೋದಕ್ಕೆ CFTRI ಮೈಸೂರಲ್ಲಿದೆ, ಮತ್ತೆ ಮೈಸೂರಲ್ಲಿ DFRL ಅಂತ ಇದೆ, ಹಾಗೆ GKVK ಬೆಂಗಳೂರು, ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಮತ್ತೆ IIMR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲೆಟ್ ರಿಸರ್ಚ್ ಹೈದರಾಬಾದ್, ಈ ಒಂದು ಮುಂತಾದ ಸಂಸ್ಥೆಗಳಲ್ಲಿ ನಮಗೆ ಸಿರಿಧಾನ್ಯಗಳೆಲ್ಲ ಹೊಸ ಹೊಸ ತಂತ್ರಜ್ಞಾನಗಳ ಮಾಹಿತಿನ ಸಿಗೋದ್ರ ಜೊತೆಗೆ ಅಲ್ಲಿ ತರಬೇತಿಗಳನ್ನು ಸಿಗುತ್ತೆ. ಮತ್ತೆ ಹಾಗೆ ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿರುವಂತಹ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲೂ ಕೂಡ ಈ ಒಂದು ಸಿರಿಧಾನ್ಯಗಳ ವೈವಿಧ್ಯಮಯ ಆಹಾರಗಳ ತಯಾರಿಕೆಗೆ ತರಬೇತಿ ಸಿಗತ್ತೆ. ಮತ್ತೆ ಈ ಒಂದು ತಂತ್ರಜ್ಞಾನ ಮಿಲೆಟ್ ಕುಕ್ಕೀಸ್ ಅಂತ ಹೇಳಿದೆ, ಅದೇ ತರದ ಪದಾರ್ಥಗಳನ್ನ ನೀವು ಮಾಡುವಂತ ಇಚ್ಛೆ ಉಳ್ಳವರು ಉದ್ಯಮಿಗಳಿದ್ರೆ ಅದನ್ನ ಕಮರ್ಷಿಯಲೈಸೇಷನ್ ಯೋಜನೆ ಅಡಿ ತಂತ್ರಜ್ಞಾನ ವರ್ಗಾವಣೆನ ಮಾಡ್ತಾರೆ. ಸೊ ಅದಕ್ಕೆ ಇರುವಂತ ನಿಗದಿಪಡಿಸಿದ ಶುಲ್ಕವನ್ನು ಅಲ್ಲಿ ಕೊಟ್ರೆ ಅವರು ಇದಕ್ಕೆ ತರಬೇತಿಯ ಜೊತೆಗೆ ಅದನ್ನು ಮಾಡುವಂತ ವಿಧಾನವನ್ನು ತಿಳಿಸ್ಕೊಡ್ತಾರೆ, ಅದನ್ನ ಒಂದು ಉದ್ಯಮಿಯಾಗಿ ಪರಿವರ್ತನೆ ಆಗಿ ಮಾರಾಟ ಮಾಡ್ಕೊಳ್ಬಹುದು. ಇನ್ನು ಅಂತಾರಾಷ್ಟ್ರೀಯ ಈ ಸಿರಿಧಾನ್ಯಗಳ ವರ್ಷಾಚರಣೆಯಿಂದ ನಾವು ಹೇಗೆಲ್ಲ ಮಾಡಬಹುದು ಅಂತ ಈಗ ಇದೊಂದು ಸಂತೋಷದ ವಿಷಯ. ಈ ಒಂದು ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ 2023 ನಾವು ಆಚರಿಸ್ತಾ ಇದ್ದೀವಿ. ಇದರ ಉದ್ದೇಶ ಅಂದ್ರೆ UN ಜನರಲ್ ಅಸೆಂಬ್ಲಿಯಲ್ಲಿ ಭಾರತದಿಂದ ಒಂದು ಪ್ರಾಯೋಜಿತವಾದಂತ ಸಿರಿಧಾನ್ಯ ವರ್ಷದ ನಿರ್ಣಯವನ್ನು ಅಂಗೀಕಾರ ಮಾಡಿ ಸುಮಾರು ಇದಕ್ಕೆ 70 ದೇಶಗಳ ಒಂದು ಬೆಂಬಲ